ಪ್ರತಿಯೊಬ್ಬರ ಕರ್ತವ್ಯ. ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ. ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ. ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ. ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಿರುಧಾನ್ಯಗಳ ಮಹತ್ವ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಮಿತ್ರರೇ, ಇವತ್ತು ನಮ್ಮ ಜೊತೆ ಅಗರಿಯ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನ ವಿಭಾಗದಲ್ಲಿ ಆಹಾರ ಮತ್ತು ಪೋಷಣೆ ವಿಜ್ಞಾನಿಯಾಗಿರುವ ಡಾಕ್ಟರ್ ಎಚ್ ಶಿಲ್ಪ ಅವರಿದ್ದಾರೆ. ಅವರಿವತ್ತು ಕಿರುಧಾನ್ಯಗಳ ಮಹತ್ವ ಹಾಗೂ ಮೌಲ್ಯವರ್ಧನೆ ಈ ವಿಷಯವಾಗಿ ಕೆಲವು ಮಾಹಿತಿಯನ್ನು ತಮಗೆ ನೀಡಿದ್ದಾರೆ. ಡಾಕ್ಟರ್, ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಶ್ರೋತೃಗಳೇ, ಡಾಕ್ಟರ್, ಈ ಕಿರುಧಾನ್ಯಗಳು ಯಾಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮಹತ್ವ ಪಡೆದುಕೊಳ್ತಾ ಇವೆ, ಇವುಗಳ ಹಿನ್ನೆಲೆ ಏನು ಅಂತೀರಿ? ಮುಖ್ಯವಾಗಿ ನಾವು ಕಿರುಧಾನ್ಯಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಕಿರುಧಾನ್ಯಗಳು ಅಂತಂದರೆ ಗಾತ್ರದಲ್ಲಿ ಚಿಕ್ಕದಾಗಿರುವಂಥ ಏಕದಳ ಧಾನ್ಯಗಳನ್ನ ನಾವು ಕಿರುಧಾನ್ಯಗಳು ಅಂತ ಹೇಳ್ತೀವಿ. ಇವುಗಳಿಗೆ ಇನ್ನೊಂದು ಪರ್ಯಾಯ ಹೆಸರಂದರೆ ಸಿರಿಧಾನ್ಯಗಳು ಅಂತಲೂ ಕರೀತಾ ಇದ್ದಾರೆ. ಇವುಗಳ ತೃಣಧಾನ್ಯಗಳು ಅಂತ ಕರೀತಾರೆ. ಕಿರುಧಾನ್ಯಗಳ ನಾವು ಮುಖ್ಯವಾಗಿ ರಾಗಿ ಇರಬಹುದು, ಎಲ್ಲರಿಗೂ ಗೊತ್ತಿರುವಂಥದ್ದು, ನವಣೆ, ಸಜ್ಜೆ, ಊದಲು, ಬರಗು, ಹಾರಕ, ಈ ರೀತಿ ನಾವು ಐದಾರು ಒಂದು ರೀತಿಯ ಒಂದು ಕಿರುಧಾನ್ಯಗಳನ್ನ ಹೆಸರಿಸಬಹುದು. ಜೊತೆಗೆ ಜೋಳನೂ ಸಹ ಒಂದು ಕಿರುಧಾನ್ಯವಾಗಿದೆ. ಈ ಕಿರುಧಾನ್ಯಗಳೇನಂತೀವಿ, ಇವು ಈ ಹಿಂದೆ ಬರೀ ಬಡವರ ಆಹಾರ ಅಥವಾ ಶ್ರಮಿಕರು, ಏನು ಹೊಲದಲ್ಲಿ ಕೆಲಸ ಮಾಡುವಂಥ ಕೂಲಿಗಳು ತಿನ್ನುವಂಥ ಆಹಾರ ಅಂಥೇಳಿ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಒಂದು ತುಂಬ ಮಹತ್ವ ಬರ್ತಾ ಇದೆ. ಯಾಕಂದರೆ ಇದರಲ್ಲಿಂಥ ಪೋಷಕಾಂಶಗಳು ಅಷ್ಟು ಒಳ್ಳೆಯ ರೀತಿಯವಾಗಿವೆ. ಹೀಗಾಗಿ ಎಲ್ಲರೂ ಇವುಗಳನ್ನು ತಿನ್ನಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅಲ್ಲದೇ ಈ ವರ್ಷವನ್ನು ಅಂತಾರಾಷ್ಟ್ರೀಯ ಒಂದು ಕಿರುಧಾನ್ಯಗಳ ವರ್ಷ ಅಂತ ಹೇಳಿ ಸಹ ಘೋಷಿಸಲಾಗಿದೆ. ಹೀಗಾಗಿ ತೃಣಧಾನ್ಯಗಳಿಗೆ, ಈ ಕಿರುಧಾನ್ಯಗಳಿಗೆ ಹೆಚ್ಚಿನ ಒಂದು ಮಹತ್ವ ಬಂದಿದೆ. ಈ ತೃಣಧಾನ್ಯಗಳನ್ನು ಸಹ ನಾವು ಈ ಅಕ್ಕಿ, ಗೋಧಿ, ಜೋಳ ಅಲ್ಲದೇ ಈ ಕಿರುಧಾನ್ಯಗಳ ಸೇವನೆಯನ್ನು ಸಹ ನಾವು ಮಾಡಬಹುದು ಅನ್ನೋ ಒಂದು ಜಾಗೃತಿ ಎಲ್ಲ ಜನರಲ್ಲೂ ಮೂಡ್ತಾ ಇದೆ ಅಂತ ಹೇಳ್ಬೋದು. ಈಗಷ್ಟೇ ಹೇಳಿದ್ರೆ ಕಿರುಧಾನ್ಯಗಳಿಗೆ ಪೌಷ್ಟಿಕವಾಗಿ ತುಂಬ ಮಹತ್ವ ಇದೆ. ಒಂದು ಕಾಲಕ್ಕೆ ಇದು ಶ್ರಮಿಕರ ಆಹಾರವಾಗಿತ್ತು. ಶ್ರಮ ಪಡೋರು ಈ ಆಹಾರವನ್ನೇ ಇಷ್ಟಪಡ್ತಿದ್ರು. ಯಾಕಂತಂದ್ರೆ ತುಂಬ ಹೊತ್ತಿನ ಕಾಲ ಶಕ್ತಿ ನೀಡುವಂತ ಆಹಾರ ಇದಾಗಿತ್ತು ಅಂತ ಹೇಳಿ. ಈ ದಿಶೆಯೊಳಗೆ ಈ ಕಿರುಧಾನ್ಯಗಳ ಪೌಷ್ಟಿಕ ಮಹತ್ವ ಏನು ಅಂತೀರಿ? ಈ ಕಿರುಧಾನ್ಯಗಳು ಇತರೆ ಒಂದು ಧಾನ್ಯಗಳಂತೇನೆ ನಮಗೆ ಶರ್ಕರ ಪಿಷ್ಟ ಅಂದರೆ ಶಕ್ತಿಯನ್ನ ಕೊಡುತ್ತೆ. ಅದ್ರ ಜೊತೆ ಜೊತೆಗೇನೆ ಇದು ಹೆಚ್ಚಿನದಾಗಿ ಏನು ಕೊಡುತ್ತೆ ಅಂತಂದ್ರೆ ಸಸಾರಜನಕದ ಪ್ರಮಾಣ ಈ ನಮ್ಮ ಅಕ್ಕಿ ಗೋಧಿಗಳಿಗೆ ಹೋಲಿಸಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ಈಗ ರಾಗಿಯನ್ನು ತಗೊಂಡ್ರೆ ನಾವು ಕ್ಯಾಲ್ಸಿಯಂನ ಪ್ರಮಾಣ ಹೆಚ್ಚಿಗೆ ಇದೆ. ಯಾವುದೇ ಒಂದು ಮಕ್ಕಳಲ್ಲಿ ಇರ್ಬೋದು ಮತ್ತೆ ಒಂದು ಮಹಿಳೆಯರಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ರಾಗಿ ಆಹಾರವನ್ನು ಸೇವನೆ ಮಾಡೋದು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಅಲ್ಲದೇ ಮಕ್ಕಳಲ್ಲಿ ಅಂದರೆ ಮೇಲಿನ ಆಹಾರವನ್ನು ನಾವು 6 ತಿಂಗಳ ನಂತರ ಏನು ಕೊಡ್ತೀವಿ ಅವರಿಗೆ ಈ ರಾಗಿಯ ಆಹಾರವನ್ನು ಅಂದರೆ ರಾಗಿಯ ಮಾಲ್ಟ್ನ ರೂಪದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಅಲ್ಲದೇ ಸಜ್ಜೆ ಮತ್ತು ಸಾವೆ ಊದಲುಗಳಲ್ಲಿ ಕಬ್ಬಿಣಾಂಶದ ಪ್ರಮಾಣ ಹೆಚ್ಚಿಗೆ ಇದೆ. ಈ ಕಬ್ಬಿಣಾಂಶ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ರಕ್ತವನ್ನು ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಹೀಗಾಗಿ ಈ ಕಿರುಧಾನ್ಯಗಳು ನಮಗೆ ಒಳ್ಳೆಯದು. ಇವಲ್ಲದೇ ಎಲ್ಲ ಕಿರುಧಾನ್ಯಗಳನ್ನು ನಾರಿನಂಶ ಈ ನಮ್ಮ ಅಕ್ಕಿ ಮತ್ತು ಗೋಧಿಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚಾಗಿದೆ ಮತ್ತು ಒಳ್ಳೆಯ ರೀತಿಯ ಒಂದು ನಾರಿನಂಶ ಅಂತ ಏನು ಹೇಳ್ತೀವಿ, ಡೈಟ್ರಿ ಫೈಬರ್ ಅಂತ ಹೇಳ್ತೀವಿ, ಅದು ಇರೋದ್ರಿಂದ ಇವು ನಮ್ಮ ದೇಹಕ್ಕೆ ಒಂದು ಪೂರಕವಾದಂಥ ಕೆಲಸವನ್ನು ನಮ್ಮಲ್ಲಿ ಮಾಡ್ತವೆ. ಜೊತೆಗೆ ಇವು ನಮ್ಮ ಒಂದು ಜೀವನ ಶೈಲಿಯಿಂದ ಬರುವಂಥ ರೋಗಗಳಾದಂತಹ ಮಧುಮೇಹ ಇರಬಹುದು, ಹಾಗೆ ಕ್ಯಾನ್ಸರ್ ಇರಬಹುದು, ಅಧಿಕ ರಕ್ತದೊತ್ತಡ ಇರಬಹುದು, ಬೊಜ್ಜುತನ ಇರಬಹುದು, ಮಲಬದ್ಧತೆ ಮತ್ತು ಹೃದಯ ಸಂಬಂಧಿ ರೋಗಗಳನ್ನು ಸಹ ಒಂದು ತಡೆಗಟ್ಟುವಲ್ಲಿ ಇದರಲ್ಲಿರೋಂಥ ಒಂದು ಏನು ಫಂಕ್ಷನಲ್ ಇನ್ಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ಕ್ರಿಯಾತ್ಮಕ ಒಂದು ಪೋಷಕಾಂಶಗಳು ಸಹಾಯ ಮಾಡುತ್ತವೆ. ಹೀಗಾಗಿ ನಾವು ಈ ಕಿರುಧಾನ್ಯಗಳು ತುಂಬ ಪೌಷ್ಟಿಕ ಮೌಲ್ಯವನ್ನು ಹೊಂದಿವೆ ಅಂತಲೇ ಹೇಳ್ಬೋದು. ಇವಲ್ಲದೇ ಇತ್ತೀಚೆಗೆ ನೀವು ಯಾವುದೇ ಒಂದು ವೈದ್ಯರ ಹತ್ರ ಹೋದಾಗ ಸಕ್ಕರೆ ಕಾಯಿಲೆ ಇದೆ ನಿಮಗೆ ಅಂತಂದರೆ ಈ ಕಿರುಧಾನ್ಯಗಳನ್ನು ಸೇವನೆ ಮಾಡಿ, ನವಣೆ ಅನ್ನವನ್ನು ತಿನ್ನಿ, ರಾಗಿಯನ್ನು ತಿನ್ನಿ, ಮತ್ತು ಸಜ್ಜೆ ರೊಟ್ಟಿ ತಿನ್ನಿ ಅಂತಲೇ ಹೇಳ್ತಾರೆ. ಯಾಕೆ ಈ ಥರ ಹೇಳ್ತಾ ಇದ್ದಾರೆ? ಅಲ್ಲದೇ ಬರೀ ಡಾಕ್ಟರ್ಸ್ ಅಷ್ಟೇ ಅಲ್ಲ, ನ್ಯೂಟ್ರಿಷನಿಸ್ಟ್, ಯಾವುದೇ ಒಂದು ಪೋಷಣೆಯ ಒಂದು ಡಾಕ್ಟರ್ ಹತ್ರ ನೀವು ಹೋದರೆ ಅವರು ಸಹ ನಿಮಗೆ ಈ ರೀತಿ ಆಹಾರಗಳನ್ನ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ. ಅಕ್ಕಿಯನ್ನು ಆದಷ್ಟು ಕಡಿಮೆ ಮಾಡಿ ಅಂತಲೇ ಹೇಳ್ತಾರೆ. ಒಂದು ಕಾರಣ ಏನು ಅಂತಂದರೆ ಇದರಲ್ಲಿರುವಂಥ ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟ ಏನು ಹೇಳ್ತೀವಿ ಅದು ಸಂಯುಕ್ತ ರೂಪದಲ್ಲಿದೆ ಅಂತ ಹೇಳ್ಬೋದು. ಅಂದರೆ ನಾವು ಅದನ್ನು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ನಿಧಾನವಾಗಿ ಬಿಡುಗಡೆ ಆಗೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಆ ಸಕ್ಕರೆ ಕಾಯಿಲೆನ ಮ್ಯಾನೇಜ್ ಮಾಡಬಹುದು ಅಂತಲೇ ಹೇಳ್ಬೋದು. ಬರೀ ಸಕ್ಕರೆ ಕಾಯಿಲೆ ಇರೋರು ಮಾತ್ರ ಅಲ್ಲ, ಸಕ್ಕರೆ ಕಾಯಿಲೆ ನಮ್ಮಲ್ಲಿ ಬರಬಾರ್ದು ಅಂತ ಒಂದು ಪ್ರಿವೆನ್ಷನ್ ಅಂತ ಏನು ಹೇಳ್ತೀವಿ ಅದಕ್ಕೂ ಸಹ ನಾವು ಈ ನವಣೆ ಅಥವಾ ರಾಗಿ ಈ ಸಜ್ಜೆ ಇವುಗಳನ್ನು ನಾವು ಸೇವನೆ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದಲ್ಲದೇ ಇನ್ನೂ ಒಂದು ಉಪಯೋಗ ಏನಿದೆ ಇದರದ್ದು ಅಂತಂದರೆ, ನಾವು ಈ ರೀತಿಯ ಕಿರುಧಾನ್ಯಗಳಿಂದ ತಯಾರು ಮಾಡೋಂಥ ಆಹಾರಗಳನ್ನ ಸೇವನೆ ಮಾಡಿದಾಗ ನಮಗೆ ಅತಿ ಬೇಗನೆ ಹಸಿವಾಗೋದಿಲ್ಲ. ಅಂದರೆ ನಾವು ಈಗ ಕ್ರೀಡಾಪಟು ಆಗಿದ್ದರೆ ನಾವು ಈ ಥರದ ಆಹಾರಗಳನ್ನ ಸೇವನೆ ಮಾಡಿದರೆ ನಮಗೆ ನಿಧಾನವಾಗಿ ನಮ್ಮಲ್ಲಿ ಶಕ್ತಿ ಬಿಡುಗಡೆ ಆಗೋದ್ರಿಂದ ನಾವು ಚೆನ್ನಾಗಿ ನಾವು ಒಂದು ಫೀಲ್ಡಲ್ಲಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ಬೋದು. ಮತ್ತು ರೈತರಿಗೂ ಸಹ ತುಂಬ ಒಳ್ಳೆಯದು, ಯಾಕಂದರೆ ರೈತರು ಶ್ರಮಿಕರು ತುಂಬ ಹೊತ್ತು ಕೆಲಸ ಮಾಡಬೇಕಾಗತ್ತೆ. ಸೊ ಅವ್ರಿಗೂ ಸಹ ಇದು ತುಂಬ ಒಳ್ಳೆಯ ಆಹಾರ ಅಂತಂದೇ ಹೇಳ್ಬೋದು. ಈ ಕಿರುಧಾನ್ಯಗಳು ಆರೋಗ್ಯವನ್ನು ಕಾಪಾಡುವಲ್ಲಿ ಯಾವ ರೀತಿ ಸಹಾಯ ಮಾಡುತ್ತವೆ ಅಂತೀರಿ? ಕಿರುಧಾನ್ಯಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಂತ ಏನು ಹೇಳ್ತೀವಿ ಅವು ಚೆನ್ನಾಗಿ ಇದೆ ಅಂತ ಹೇಳ್ಬೋದು, ಒಳ್ಳೆ ಪ್ರಮಾಣದಲ್ಲಿದೆ. ಅಲ್ಲದೆ ಕೆಲವೊಂದು ಸಸ್ಯಜನ್ಯ ರಾಸಾಯನಿಕಗಳು ಮತ್ತು ಔಷಧೀಯ ಪೋಷಕಾಂಶಗಳು ಸಹ ಇದರಲ್ಲಿವೆ. ಉದಾಹರಣೆಗೆ ಕೆಲವೊಂದು ಹೇಳಬಹುದಾದರೆ ಫೈಟೋಸ್ಟಿರಾಲ್ಗಳು ಅಂತ ಹೇಳ್ತೀವಿ, ಸಪೋನಿನ್ಗಳು, ಪಾಲಿಫಿನಾಲ್ಸ್, ಫೈಟಿಕ್ ಆಸಿಡ್ಗಳು. ಈ ಫೈಟಿಕ್ ಆಸಿಡ್ ಇವುಗಳನ್ನೆಲ್ಲ ಮುಂಚೆ ಏನಂತ ಇದ್ರು ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ. ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತಂದರೆ ಪೋಷಕಾಂಶಗಳನ್ನು ತಡೆಗಟ್ಟುವಂಥ ಒಂದು ಇವು ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವು ನಮ್ಮ ದೇಹಕ್ಕೆ ಒಂದು ರೋಗಗಳ ಬರಲಾರ್ದಂಗೆ ತಡೆಯುವಂಥ ಒಂದು ಗುಣಗಳನ್ನು ಹೊಂದಿರೋದ್ರಿಂದ ಇವು ಸಹ ನಮ್ಮ ದೇಹಕ್ಕೆ ಒಳ್ಳೆಯದೇ. ಅಂದರೆ ಈ ಫೈಟೇಟ್, ಈಗ ಜೋಳದಲ್ಲಿ ಕೆಂಪು ಜೋಳ ತಗೊಂಡ್ರೆ ನಾವು ಆ ಕೆಂಪು ಜೋಳದಲ್ಲಿ ಒಂದು ಫೈಟೇಟ್ ಇದೆ ಅದು ಒಳ್ಳೆಯದಲ್ಲ ಅಂತ ಈ ಹಿಂದೆ ಹೇಳ್ತಾ ಇದ್ರು, ಒಂದು 10 ವರ್ಷದ ಕೆಳಗೆ ಅದು ಒಳ್ಳೆಯದಲ್ಲ ಅಂತ ಹೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸಹ ಒಂದು ಒಳ್ಳೆಯ ಗುಣವನ್ನು ಹೊಂದಿದೆ ನಮ್ಮ ದೇಹದಲ್ಲಿ, ಅದನ್ನು ಸೇವನೆ ಮಾಡಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಈ ಫೈಟೋಸ್ಟಿರಾಲ್ಸ್ ಯಾವ ರೀತಿ ನಮ್ಮ ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ, ಹೆಚ್ಚಿನ ಕೊಲೆಸ್ಟ್ರಾಲ್ನ ಉತ್ಪಾದನೆಯನ್ನು ತಡೆಗಟ್ಟುತ್ತೆ. ಈ ಸಪೋನಿನ್ಗಳು ಏನಂತೀವಿ ಅವು ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಪಾಲಿಫಿನಾಲ್ಗಳೇನಂತೀವಿ ಕ್ಯಾನ್ಸರ್ ಕಾರಕಗಳನ್ನು ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ, ಮತ್ತು ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಅಲ್ಲದೆ ಈ ಫೈಟಿಕ್ ಆಮ್ಲಗಳು ಉತ್ಕರ್ಷಣೆ ವಿರುದ್ಧ ರಕ್ಷಣೆಯನ್ನು ಕೊಡೋದ್ರ ಮೂಲಕ ನಮಗೆ ಹೃದಯ ರೋಗ ಮತ್ತು ಸಕ್ಕರೆ ರೋಗಗಳನ್ನ, ಇರುಳುಗುರುಡುತನನ, ಸ್ತನ ಕ್ಯಾನ್ಸರ್ನ, ಮತ್ತು ಅಕಾಲ ಮುಪ್ಪು ಬರಲಾರ್ದಂಗೆ ಇವು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಜೀವಕೋಶಗಳನ್ನು ಇವು ರಕ್ಷಣೆ ಮಾಡುತ್ತೆ. ನಮ್ಮ ದೇಹದಲ್ಲಿ ಒಂದು ಏನು ಮೆಟಬಾಲಿಸಮಲ್ಲಿ ಕೆಲವೊಂದು ಫ್ರೀ ರೆಡಿಕಲ್ಸ್ ಅನ್ನೋ ಒಂದು ಕೆಲವು ಉತ್ಕರ್ಷಕಗಳು ಉತ್ಪತ್ತಿ ಆಗಿರುತ್ತೆ. ಅವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗ್ತಾ ಹೋದಂಗೆ ನಮಗೆ ಕ್ಯಾನ್ಸರ್ ಬರೋ ಒಂದು ಸಾಧ್ಯತೆ ಇರುತ್ತೆ. ಅವುಗಳು ಉತ್ಪತ್ತಿ ಆಗದಾಗೆ ಅಥವಾ ಉತ್ಪತ್ತಿ ಆದಾಗ ಅವು ನಮ್ಮ ದೇಹಕ್ಕೆ ಯಾವುದೇ ಒಂದು ಆಘಾತ ಮಾಡಲಾರ್ದಂಗೆ ತಡಿಬೇಕಂದ್ರೆ ನಾವು ಈ ರೀತಿಯ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಫೈಟೋ ಈಸ್ಟ್ರೋಜನ್ಗಳು ಅಂತ ಹೇಳ್ತೀವಿ, ಅವು ಸ್ತನ ಕ್ಯಾನ್ಸರ್ ಆಗದೇ ಇರೋ ಥರ ಸಹ ಸಹಾಯ ಮಾಡುತ್ತೆ. ಮತ್ತು ಮಾನಸಿಕ ರೋಗಗಳನ್ನು ಇವು ತಡೆಗಟ್ಟುವಂಥ ಒಂದು ಶಕ್ತಿನ ಹೊಂದಿರುತ್ತೆ. ಅಲ್ಲದೇ ಈ ನಾರಿನಂಶ, ಒಳ್ಳೆಯ ನಾರಿನಂಶ ಇದೆ ಇದರಲ್ಲಿರೋದು. ಇದು ಏನು ಮಾಡುತ್ತೆ, ನಾನು ಮುಂಚೆ ಹೇಳ್ದಂಗೆ ಸಕ್ಕರೆ ಕಾಯಿಲೆ ಇರೋರಿಗೆ ನಿಧಾನವಾಗಿ ಸಕ್ಕರೆ ಅಂಶನ ರಿಲೀಸ್ ಮಾಡುತ್ತೆ. ನಾವು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ ಅಂತಂದು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಆ ಒಂದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಹೊಂದಿರುವಂಥ ಆಹಾರವಾಗಿರೋದ್ರಿಂದ ಇದು ಅವರಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೇನೆ ಮೂಲ ವ್ಯಾಧಿಯ ತೊಂದರೆ ಅಕ್ಕಿ ತಿನ್ನೋಂಥ ಒಂದು ಜನರಲ್ಲಿ ಹೆಚ್ಚಿಗೆ ಇರುತ್ತೆ. ಯಾಕಂದರೆ ಅಕ್ಕಿನ ನಾವು ಹಾಗೆ ತಿನ್ನೋದಿಲ್ಲ, ಒಂದು 5-6 ಪಾಲಿಷ್ ಮಾಡಿ ತಿಂತೀವಿ, ಅದರಲ್ಲಿರುವಂಥ ನಾರಿನಂಶ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಸೊ ಹೀಗಾಗಿ ಮಲಬದ್ಧತೆ ಇರೋರು ಮತ್ತು ಮೂಲ ವ್ಯಾಧಿ ತೊಂದರೆ ಇರೋರು ಈ ಆಹಾರವನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅಂದರೆ ಕಿರುಧಾನ್ಯಗಳಲ್ಲಿ ಇರುವಂಥ ಫೈಬರ್ ಅಂಶ ಅವರಿಗೆ ಈ ಥರ ಮಲಬದ್ಧತೆ ಆಗದಂತೆ ತಡೀತದೆ, ಸಹಾಯ ಮಾಡ್ತದೆ ಅಂತ ಹೇಳ್ತಾ ಇದ್ರಿ ಡಾಕ್ಟರ್. ಇದ್ರ ಜೊತೆಗೆ ಈ ಕಿರುಧಾನ್ಯಗಳು ಅಲ್ಪ ಮಳೆಯ ಪ್ರಮಾಣದಲ್ಲಿ ಬಿರು ಬೇಸಿಗೆಯಲ್ಲೂ ಕೂಡ ಸೊಕ್ಕಿನಿಂದ ಬೆಳೆಯುವಂಥ ಸಸ್ಯಗಳಾಗಿರೋದ್ರಿಂದ ಸಹಜವಾಗಿ ನೈಸರ್ಗಿಕ ದತ್ತವಾಗಿ ಅವುಗಳಲ್ಲಿ ಶಕ್ತಿ ಅಡಗಿರುತ್ತೆ, ಆ ಶಕ್ತಿ ಕೂಡ ಸೇವಿಸುವರ ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಈ ಸಂದರ್ಭದಲ್ಲಿ ಈ ಥರದ ಬೆಳೆಗಳನ್ನು ಬೆಳೆದ ರೈತ ಇವುಗಳಿಂದ ಒಳ್ಳೆಯ ಲಾಭ ಪಡ್ಕೊಳ್ಳಿಕ್ಕೆ ಮೌಲ್ಯವರ್ಧನೆ ಭಾಳ ಮುಖ್ಯ ಆಗುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಅದನ್ನು ನಾವು ಯಾವ ರೀತಿ ಅದನ್ನು ಉಪಯೋಗ ತಗೊಳ್ತೀವಿ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ. ಈಗ ನಾವು ರಾಗಿನ ಬೆಳೆದ್ವಿ, ಸಜ್ಜೆನ ಬೆಳೆದ್ವಿ, ನವಣೆನ ಬೆಳೆದ್ವಿ, ಅದು ಮುಂದೆ ಹೇಗೆ ನಾವು ಮೌಲ್ಯವರ್ಧನೆ ಮಾಡೋದು? ಮೌಲ್ಯವರ್ಧನೆ ಅಂದರೆ ಏನೂ ಅಲ್ಲ, ಈಗ ನೀವು ಬೆಳೆಗಳನ್ನು ಬೆಳೀತೀರಾ, ಬೆಳೆಗಳನ್ನು ಬೆಳೆದು ಅದನ್ನು APMC ಅಥವಾ ಇನ್ನೆಲ್ಲೋ ಮಾರಾಟ ಮಾಡ್ತೀರಾ, ಅದರ ಜೊತೆ ಜೊತೆಗೇ ನೀವು ಅದನ್ನು ಮೌಲ್ಯವರ್ಧನೆ ಅಂದರೆ ಈಗ ಒಂದು 100 ರೂಪಾಯಿ KG ನೀವೇನಾದರೂ ಒಂದು ಕಾಳನ್ನು ಮಾರ್ತಾ ಇದ್ದರೆ ಅದಕ್ಕೆ ನೀವು ಒಂದು 20 ರೂಪಾಯಿ ಒಂದು ಮೇಲಿನ ಒಂದು ಪದಾರ್ಥಗಳ ಮಸಾಲ ಪದಾರ್ಥ ಇರ್ಬೋದು ಅಥವಾ ಇನ್ನು ಯಾವುದೇ ಒಂದು ಪದಾರ್ಥವನ್ನು ಹಾಕಿ ಮಾಡಿದಾಗ ನಿಮಗೆ ಆ ಪದಾರ್ಥದ ಖರ್ಚು 120-130 ರೂಪಾಯಿ ಆದರೆ ಅದನ್ನು ನೀವು ಮಾರಾಟ ಮಾಡಬೇಕಾದ್ರೆ 200-300 ರೂಪಾಯಿ ಮಾಡಿದ್ರೆ ನಿಮಗೆ 70-80 ರೂಪಾಯಿ ಅದರಲ್ಲಿ ಲಾಭ ಬರುತ್ತೆ. ಇದಕ್ಕೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಸರಳವಾಗಿ ಹೇಳಬೇಕಂದ್ರೆ ಇದಕ್ಕೆ ನಾವು ಮೌಲ್ಯವರ್ಧನೆ ಅಂತ. ಈ ರೀತಿ ನಾವು ಯಾವುದೇ ಒಂದು ರೈತ, ಈಗ ಹೆಚ್ಚಾಗಿ ಡಬಲಿಂಗ್ ದ ಇನ್ಕಮ್ ಅಂತ ಫಾರ್ಮರ್ಸ್ ಇನ್ಕಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಅಂದರೆ ರೈತ ಬರೀ ಬೆಳೆ ಬೆಳೆಯೋದು ಮಾತ್ರ ಅಲ್ಲ, ಅದಕ್ಕೆ ಮೌಲ್ಯವರ್ಧನೆ ಮಾಡಿದರೆ ಮಾತ್ರ ಅವನಿಗೆ ಆ ಬೆಳೆಗೆ ತಕ್ಕಂಥ ಒಂದು ಇನ್ಕಮ್ ಡಬಲ್ ಆಗುತ್ತೆ. ಅಂದರೆ 100 ರೂಪಾಯಿಗೆ ನೀವು ಕಾಳನ್ನು ಮಾರ್ತಾ ಇದ್ರೆ ಅದನ್ನೇ ನೀವು ಪ್ರೊಸೆಸ್ ಮಾಡಿ ಸಂಸ್ಕರಣೆ ಮಾಡಿ 200 ರೂಪಾಯಿ ಮಾಡಿದಾಗ ನಿಮಗೆ ಅಲ್ಲಿ 200 ರೂಪಾಯಿ ನಿಮಗೆ ಲಾಭ ಬರುತ್ತೆ. ಹೀಗಾಗಿ ಫಾರ್ಮರ್ಸ್ ಡಬ್ಲಿಂಗ್ ದ ಇನ್ಕಮ್ ಅಂತಂದರೆ ಏನೂ ಅಲ್ಲ, ಇದೇ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಜೊತೆಗೆ ಖರ್ಚು ಕಡಿಮೆ ಮಾಡೋದು, ಬೆಳೆಯನ್ನು ಬೆಳಿಬೇಕಾದ್ರೆ ಒಂದು ಇನ್ವಾಲ್ವ್ ಆಗುವಂಥ ಏನು ಖರ್ಚಿರುತ್ತೆ ಅದನ್ನು ಕಡಿಮೆ ಮಾಡೋದು ಸಹ ಒಂದು ರೈತರಲ್ಲಿ ಒಂದು ಇನ್ಕಮನ್ನು ಹೆಚ್ಚಿಗೆ ಮಾಡ್ದಂಗೆ ಆಗುತ್ತೆ. ಸೊ ಈ ಮೌಲ್ಯವರ್ಧನೆ ಮಾಡಬೇಕಂತಂದರೆ ಈಗ ನೀವು ರಾಗಿಯನ್ನು ತಗೊಂಡ್ರೆ, ರಾಗಿಯನ್ನು ರಾಗಿ ಮಾಲ್ಟ್ ಮಾಡೋದ್ರಿಂದ ಅಥವಾ ರಾಗಿಯಿಂದ ಒಂದು ಸಾಕಷ್ಟು ನಿಮ್ಮ ಒಂದು ಸ್ಕಿಲ್ಗಳಿಗೆ ತಕ್ಕಂಗೆ ಯಾರೋ ಕೆಲವೊಬ್ಬರು ಲಡ್ಡುಗಳು ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಶಾವಿಗೆ ಮಾಡ್ತಾರೆ. ಸೊ ಈ ರೀತಿಯ ಪದಾರ್ಥಗಳನ್ನು ಮಾಡೋದ್ರಿಂದ, ಹುರಿಯಿಟ್ಟು ಮಾಡೋದು, ಈ ರೀತಿ ಮಾಡೋದ್ರಿಂದ ಒಂದು ಮೌಲ್ಯವರ್ಧನೆ ಆಗುತ್ತೆ, ಜೊತೆಗೆ ಹೆಚ್ಚಿನ ಲಾಭ ಬರುತ್ತೆ. ಈಗ ಸಜ್ಜೆಯನ್ನು ನಾವು ತಗೊಂಡ್ರೆ, ಸಜ್ಜೆ ಕೆಲವೊಬ್ಬರು ರೊಟ್ಟಿ ಮಾಡ್ತಾರೆ, ಲಡ್ಡುಗಳನ್ನು ಮಾಡ್ತಾರೆ, ಬರ್ಫಿಗಳನ್ನು ಮಾಡ್ತಾರೆ. ನವಣೆಯನ್ನು ತಗೊಂಡ್ರು ಅಷ್ಟೇ, ಆ ನವಣೆಯನ್ನು ನೀವು ಬರೀ ನವಣೆ ಮಾರೋದಕ್ಕಿಂತ ನವಣೆ ಅಕ್ಕಿ ಮಾಡಿಬಿಟ್ಟು ಮಾರಿದರೆ, ಹಿಂದಿನ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ರು ಅಂತಂದರೆ ನವಣೆಯನ್ನು ಒರಳಿನಲ್ಲಿ ಕೊಣಕೆಯಿಂದ ಕುಟ್ಟಿಬಿಟ್ಟು ಹೊಟ್ಟನ್ನು ತೆಗಿತಾ ಇದ್ರು. ಇದು ಸ್ವಲ್ಪ ಒಂದು ಸ್ವಲ್ಪ ಶ್ರಮದಾಯಕ ಕೆಲಸ ಅಂತ ಅನಿಸ್ತಾ ಇತ್ತು. ಇತ್ತೀಚೆಗೆ ಏನಾಗಿದೆ, ಕೆಲವೊಂದು ಮಷಿನ್ಗಳು ಬಂದಿದೆ. ಈ ನವಣೆಯನ್ನು ನಾವು ಹೊಟ್ಟು ತೆಗಿಲಿಕ್ಕೆ ಪಾಲಿಷ್ ಮಾಡಲಿಕ್ಕೂ ಸಹ ಕೆಲವೊಂದು ಮಷಿನ್ಗಳು ಬಂದಿರೋದ್ರಿಂದ ಅಷ್ಟು ಶ್ರಮದಾಯಕ ಅಂತ ಅನ್ನಿಸ್ತಾ ಇಲ್ಲ. ರೈತರು ಸಹ ಅವುಗಳ ಉಪಯೋಗ ತಗೊಂಡ್ಬಿಟ್ಟು ಮಾಡಿದರೆ ಒಂದು ಲಾಭವನ್ನು ಗಳಿಸ್ಬೋದು. ನೀವು ಆ ಅಕ್ಕಿಯನ್ನು ನೀವು ಪ್ಯಾಕೆಟ್ನಲ್ಲಿ ಹಾಕಿಬಿಟ್ಟು ಸೀಲ್ ಮಾಡಿಬಿಟ್ಟು ಮಾರಿದರೂ ಸಹ ಅದರಲ್ಲೇ ಲಾಭ ಇದೆ ಅಂತಂದೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮಲ್ಲಿನೂ ಒಂದು ಕಿರುಧಾನ್ಯಗಳ ಒಂದು ಸಂಸ್ಕರಣಾ ಘಟಕನೂ ಸಹ ಇದೆ. ಯಾರಾದರೂ ರೈತರು ಬೇಕಾದಲ್ಲಿ ಅದರ ಉಪಯೋಗವನ್ನು ಸಹ ತಗೋಬೋದು ಅಂತ ಹೇಳ್ಬೋದು. ಇದರ ಜೊತೆಗೆ ಡಾಕ್ಟರ್ ಶಿಲ್ಪಾ ಅವರೇ, ಈಗಾಗಲೇ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಿರುಧಾನ್ಯಗಳ ಕುರಿತಂತೆ ಹಿಟ್ಟುಗಳನ್ನು ತಯಾರಿಸುವ ಯಂತ್ರ ಕೂಡ ಇದೆ ಅಂತ ಹೇಳಿದ್ರಿ. ಇದರ ಜೊತೆಗೆ ಈ ಮೌಲ್ಯವರ್ಧನೆಯ ವಿಷಯದಲ್ಲಿ ನಿಮ್ಮ ಗೃಹ ವಿಜ್ಞಾನ ವಿಭಾಗದಿಂದ ಏನಾದರೂ ವಿಶೇಷ ತರಬೇತಿಗಳು, ಅದರಲ್ಲೂ ಈ ರೈತ ಮಹಿಳೆಯರಿಗಾಗಿ ಇವೆಯಾ ಅಂತ? ಖಂಡಿತವಾಗಿಯೂ. ಈಗ ರೈತ ಮಹಿಳೆಯರು ಹಾಗೂ ಸ್ವಸಹಾಯ ಗುಂಪಿನ ಮಹಿಳೆಯರು ತಾವು ಗುಂಪಿನಲ್ಲಿ ಬಂದು ನಿಮಗೆ ಮೌಲ್ಯವರ್ಧನೆಯ ಬಗ್ಗೆ ಯಾವುದೇ ಒಂದು ಪದಾರ್ಥ ಇರ್ಬೋದು, ಬರೀ ನಾವು ಕಿರುಧಾನ್ಯಗಳು ಅಷ್ಟೇ ಅಲ್ಲ, ಬೇರೆ ಯಾವುದೇ, ನಮ್ಮಲ್ಲಿ ಈಗ ಅಂಜೂರವನ್ನು ಹೆಚ್ಚಾಗಿ ಬೆಳಿತೀವಿ ನಮ್ಮ ಜಿಲ್ಲೆಯಲ್ಲಿ, ಮೆಣಸಿನಕಾಯಿ ಬೆಳಿತೀವಿ, ಕೂಡ್ಲಿಗೆ ಹತ್ರ ಹೋದರೆ ನಾವು ಹುಣಸೆಯನ್ನು ಬೆಳಿತೀವಿ, ಹಾಗೆ ಹೊಸಪೇಟೆ ಒಂದು ಪ್ರದೇಶದಲ್ಲಿ ಹೋದರೆ ಬಾಳೆಹಣ್ಣು, ಸಕ್ಕರೆ ಬಾಳೆ ಬೆಳಿತೀವಿ. ಈಗ ನಮ್ಮಲ್ಲಿ ಬೆಳೆಯತಕ್ಕಂಥ, ನಮ್ಮಲ್ಲೇ ಒಂದು ಇರತಕ್ಕಂಥ ಒಂದು ಬೆಳೆಗಳು, ಹಣ್ಣಿನ ಬೆಳೆಗಳಿರ್ಬೋದು, ತರಕಾರಿ ಬೆಳೆಗಳು ಅಥವಾ ಧಾನ್ಯಗಳಿರಬಹುದು, ಯಾವುದೇ ಒಂದು ಧಾನ್ಯಗಳ ಮೇಲೇನು ನಮಗೆ ಒಂದು ತರಬೇತಿ ಬೇಕು ಅಂದರೂ ಸಹ ನಮ್ಮಲ್ಲಿಗೆ ಬಂದರೆ ನಾವು ತರಬೇತಿಯನ್ನು ಕೊಡ್ತೀವಿ. ಬರೀ ಮಾಡುವ ವಿಧಾನವನ್ನು ಅಷ್ಟೇ ಅಲ್ಲದೇ ಅದನ್ನು ಯಾವ ರೀತಿ ನೀವು ಪ್ಯಾಕೇಜ್ ಮಾಡಿಬಿಟ್ಟು ಯಾವ ರೀತಿ ಮಾರಾಟ ಮಾಡಬೇಕು, ಯಾವ ರೀತಿ ಲೈಸೆನ್ಸನ್ನು ತಗೋಬೇಕು,

ನಂಬಿಹೆಯೆಲ್ಲ ಮಣ್ಣನ್ನು ಅದರೊಳಗಡಗಿದೆ ಕಾರ್ಬನ್ನು, ಹೀರುತಿಯೆಲ್ಲ ಗಾಳಿಯನ್ನು ಅದರಲ್ಲಿ ಹುದು ಕಾರ್ಬನ್ನು, ತಿಂತಿಯೆಲ್ಲ ಹಣ್ಣನ್ನು ಅದರೊಳಗರಗಿರು ಕಾರ್ಬನ್ನು, ತಿಂತಿಯೆಲ್ಲ ಹಣ್ಣನ್ನು ಅದರೊಳಗಿರುವುದು ಕಾರ್ಬನ್ನು, ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್, ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಸುಡುತಿಯೆಲ್ಲ ಇದ್ದಲನು ಅದರೊಳಗಿರುವುದು ಕಾರ್ಬನ್ನು, ಬರೀತಿಯೆಲ್ಲ ಸಿಸ್ಪೆನ್ನು ಅದರಲ್ಲಿರುವುದು ಕಾರ್ಬನ್ನು, ಧರಿಸುವೆಯೆಲ್ಲ ವಜ್ರವನು ಅದರೊಳಗಿರುವುದೇ ಕಾರ್ಬನ್ನು, ಧರಿಸುವೆಯೆಲ್ಲ ವಜ್ರವನು ಅದರೊಳಗಿರುವುದು ಕಾರ್ಬನ್ನು, ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ. ರೈತ ಬಾಂಧವರೇ, ಇದುವರೆಗೂ ವಿವಿಧ ಕಲಾವಿದರಿಂದ ಕೃಷಿ ಗೀತೆಗಳನ್ನು ಕೇಳಿದಿರಿ. ಇನ್ನು ಹೊತ್ತಾಯ್ತು, ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೂ ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ನ ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ರಜತ ರಜತ ನಮಸ್ಕಾರಗಳು. ಏನ್ ಹೇಳಿದೆ ಭಾರತಿ? ಅನೇಕಾನೇಕ ನಮಸ್ಕಾರಗಳು ಅಂತ ಹೇಳೋದೇನ ಗೊತ್ತಪ್ಪ, ಈ ರಜತ ರಜತ ನಮಸ್ಕಾರಗಳು ಅಂತಂದ್ರೇನಮ್ಮ? ಇದೊಳ್ಳೆ ಕಥೆ ಆಯ್ತಲ್ಲ, ನಮ್ಮ ಕೇಳುಗರಿಗೆಲ್ಲ ನೆನಪಿದೆ, ನೀನು ಅದು ಹೇಗೆ ಮರ್ತೆ ಅಂತ. ಭಾರತಿ, ದಯವಿಟ್ಟು ಒಗಟಾಗಿ ಮಾತಾಡೋದನ್ನ ಖಂಡಿತವಾಗಿ ಇಲ್ಲಿಗೆ ನಿಲ್ಲಿಸ್ಬಿಡು. ಅಲ್ಲ, ಇವತ್ತು ಅದು ಏನು ವಿಶೇಷ ಅಂತ ನೇರವಾಗಿ ಹೇಳಬಾರ್ದೇನೋ? ಸರಿ, ಹಾಗಿದ್ರೆ ಕೇಳು. ಇವತ್ತು ನಮ್ಮ ಮತದಾತ ಜಂಕ್ಷನ್ನ 25ನೇ ಕಾರ್ಯಕ್ರಮ ನಡೀತಾ ಇರೋದು. ಓಹೋಹೋಹೋ, ಹೌದಲ್ವಾ, ಮರ್ತೇ ಬಿಟ್ಟೆ. ಅದಕ್ಕೆ ನಾನು ರಜತ ನಮಸ್ಕಾರ ಅಂದಿದ್ದು. ಸರಿ ಬಿಡು. ಇವತ್ತು ನಮ್ಮ ಕಾರ್ಯಕ್ರಮದ ಬೆಳ್ಳಿ ಹಬ್ಬ, ಖುಷಿ ವಿಷಯ ತಾನೆ? ಖಂಡಿತವಾಗಿ. ಬಹಳಷ್ಟು ಶ್ರೋತೃಗಳು ಸಂದೇಶವನ್ನ ಕಳಿಸಿ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜೊತೆಗೆ ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸ್ತಾ ಇದೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಖಂಡಿತ, ಈ ಮಾತಂತೂ ಅಪ್ಪಟ ಸತ್ಯ ನೋಡು. ಈ ಶುಭ ಸಂದರ್ಭದಲ್ಲಿ ನಮ್ಮ ಕೇಳುಗರು ಏನ್ ಸಂದೇಶ ಕಳಿಸಿದ್ದಾರೆ ಅಂದ್ರೆ, ಈಗಿನ್ನು ಚೆನ್ನಾಗಾಯ್ತು ನೋಡು. ಅಂದ ಹಾಗೆ ನಾವ್ಯಾಕೆ ಇವತ್ತಿನ ಈ ಕಾರ್ಯಕ್ರಮವನ್ನ ಕೇಳುಗರ ಸಂದೇಶದ ಜೊತೆಗೆ ಶುರು ಮಾಡಬಾರ್ದು ಅಂತ? ಇದು ನಿಜಕ್ಕೂ ಒಳ್ಳೆ ಐಡಿಯಾ. ಸರಿ, ಹಾಗಾದ್ರೆ ಬಾ ಕೇಳೋಣ. ಮೈ ಡಾಕ್ಟರ್ ಪನ್ನಾ ತ್ರಿವೇದಿ, ಗುಜರಾತ್ ಸುರತ್ ಸೆ. ಮತದಾತ ಜಂಕ್ಷನ್ ಕೆ ರಜತ ಜಯಂತಿ ಎಪಿಸೋಡ್ ಕೆ ಇಸ್ ಅವಸರ ಪರ ಹಾರ್ದಿಕ್ ಬಧಾಯಿ ದೇತಿ ಹೂ. ಶಹರ್ ಹೋ ಯಾ ಗಾಂವ್, ಅಪ್ನೆ ಜನ್ ಜನ್ ತಕ್ ಲೋಕತಂತ್ರ ಕೆ ಖ್ಯಾತ್ ಅಜ್ಞಾತ್ ಹರ್ ಕ್ಷೇತ್ರ ಸೆ ಹಮೇ ರೂಬರೂ ಕರವಾಯಾ ಹೈ. ಮತದಾತ ಜಂಕ್ಷನ್ ಕೆ ಪ್ರಯಾಸ ಕೋ ಹಮೇ ವಿಫಲ್ ನಹೀ ಹೋನೆ ದೇನಾ ಹೈ. ಮತೋತ್ಸವ ಕೆ ರಂಗ್ ಕಭಿ ಫಿಕೆ ನ ಹೋ, ಯಾದ ರಹೆ ಹಮಾರಿ ಸರ್ಕಾರ ಹಮಾರೆ ಹಾತ್. ಮೈ ಎನ್ ಆರ್ ಪ್ರಸಾದ್ ಬೋಲ್ ರಹಾ ಹೂ, ರಾಜಾಜ ನಗರ ಬ್ಯಾಂಗ್ಲೂರ್ ಸೆ. ಏಕ್ ಛೋಟಾ ಸಾ ಕವಿತಾ ಸುನಾನಾ ಚಾಹತಾ ಹೂ. ಯೇ ಹೈ ಮತದಾನ ಜಂಕ್ಷನ್ ಜಂಕ್ಷನ್, ಮಿಲ್ತಿ ಹೈ ಯಹಾಂ ಎಲೆಕ್ಷನ್ ಕಿ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್. ಪೂಛತೆ ಹೈ ಹಮೇ ರೋಚಕ್ ಕ್ವಶ್ಚನ್ ಕ್ವಶ್ಚನ್, ಉತ್ತರ ದೇತೆ ಹೈ ಹಮ್ ಸಿಟಿಜನ್ ಸಿಟಿಜನ್. ಹಮೇ ಮಿಲ್ತಿ ಹೈ ಭರ್ಪೂರ್ ಮನೋರಂಜನ್ ಮನೋರಂಜನ್, ಕಭಿ ಭಿ ನಾ ಭೂಲಿಯೇ ಓ ಜನತಾ ಜನಾರ್ದನ್ ಜನಾರ್ದನ್. ಜೈ ಹಿಂದ್. ಶ್ರೋತೃಗಳೇ, ನೀವು ಸಹ ಇಂತಹ ಕವಿತೆ, ವಿಚಾರ ಅಥವಾ ಹಾಡನ್ನ ರೆಕಾರ್ಡ್ ಮಾಡಿ ನಮಗೆ ಕಳಿಸಬಹುದು. ಮತದಾನದ ಬಗೆಗಿನ ತಮ್ಮ ಜವಾಬ್ದಾರಿಯನ್ನ ಅರ್ಥೈಸಿಕೊಂಡು ದೇಶಕ್ಕಾಗಿ ತಮ್ಮ ಕರ್ತವ್ಯ ಮೆರೆಯುತ್ತಿರುವ ಯುವ ಜನರ ಪ್ರೇರಣೆಯ ಸ್ರೋತವಾಗಿರೋ ಬಹಳಷ್ಟು ಐಕಾನ್ಗಳು ನಮ್ಮ ನಡುವಿದ್ದಾರೆ. ಸತ್ಯವಾಗಿ ಹೇಳಿದೆ ನೋಡು ಭಾರತಿ. ಉದಾಹರಣೆಗೆ ಇಲಂಗೋವನ್ ಅಂತ ಒಬ್ಬರಿದ್ದಾರೆ. ಇವರು ತಮಿಳುನಾಡಿನ ಪೆರಂಬಲೂರು ಜಿಲ್ಲೆಯ ಇಳಂಗೋವನ್. ಇವರು ಕ್ವಾಡ್ರಿಪ್ಲೇಜಿಯಾ ಅನ್ನುವ ರೋಗದ ಕಾರಣ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಆದರೂ ಮತದಾನ ಮಾಡುವುದರಲ್ಲಿ ಮಾತ್ರ ಇವರು ಯಾವತ್ತೂ ಹಿಂದೆ ಬಿದ್ದಿಲ್ಲ ನೋಡು. ಮತದಾನದ ದಿನ ಬೇರೆ ಎಲ್ಲರಿಗಿಂತ ಮೊದಲು ವೋಟಿಂಗ್ ಬೂತ್ ನಲ್ಲಿ ಇವರು ಹಾಜರಿರ್ತಾರೆ. ತಮ್ಮ ಮತವನ್ನ ಚಲಾಯಿಸದ ಅಷ್ಟೇ ಅಲ್ಲ, ಬೇರೆಯವರಲ್ಲೂ ಕೂಡ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಇಳಂಗೋವನ್. ಖಂಡಿತವಾಗಿ ಇವರು ನಿಜವಾದ ಪ್ರೇರಣೆ. ಎಷ್ಟಂದ್ರೆ ಅವರು ನಮ್ಮ ವಾಯುಸೇನೆಯ ಮಾಜಿ ಯೋಧರಲ್ವೇ. ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭ ಇಳಂಗೋವನ್ ಅವರು ವಾಯುಸೇನೆಯಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ಅವರ ಬೆನ್ನೆಲುಬಿಗೆ ಪೆಟ್ಟಾದ್ರೂ ಲೋಕತಂತ್ರದ ಬೆನ್ನೆಲುಬಿಗೆ ಧಕ್ಕೆ ಆಗಬಾರದು ಅಂತ ಅವರು ತಮ್ಮ ಕರ್ತವ್ಯದಿಂದ ಹಿಂದೆ ತೆಗಿಲಿಲ್ಲ. ಗಡಿಯಲ್ಲಿದ್ದು ದೇಶ ರಕ್ಷಣೆ ಮಾಡೋದಷ್ಟೇ ಅಲ್ಲ, ಮನೆಯಲ್ಲಿದ್ರು ಕೂಡ ದೇಶ ಸೇವೆ ಮಾಡುವ ಇಂತಹ ಯೋಧರಿಗೊಂದು ನಮ್ಮೆಲ್ಲರ ಸಲ್ಯೂಟ್. ಅಲ್ಲ, ನಮ್ಮ ಎಲೆಕ್ಷನ್ ಅಂಕಲ್ ಮತ್ತೆ ಕಲ್ಪನಾ ಈ 25ನೇ ಎಪಿಸೋಡ್ ಅನ್ನ ಮರೆತು ಬಿಟ್ರ ಹೇಗೆ? ನಮ್ಮ 25ನೇ ಎಪಿಸೋಡ್ ಅನ್ನ ನಾವುಗಳು ಮರೆಯೋದಕ್ಕೆ ಸಾಧ್ಯನಾ? ಅದಕ್ಕೆ ಇಬ್ರು ಇವತ್ತು ಒಟ್ಟಿಗೆ ಬಂದಿದೀವಿ, ನಾನು ಕಲ್ಪನಾ. ಬನ್ನಿ ಬನ್ನಿ ಬನ್ನಿ, ನಿಮ್ಮಿಬ್ಬರಿಗೂ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಅಂಕಲ್. ಇವತ್ತು ಯಾವ ಹೊಸ ವಿಷಯವನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಿ? ನೇರವಾಗಿ ವಿಷಯಕ್ಕೆ ಹೋಗೋಣವಾ? ಖಂಡಿತವಾಗಿ. ಸರಿ, ಇವತ್ತು ಈ CSO ವಿಚಾರವಾಗಿ ನಾವೊಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳ. ಗೊತ್ತಿಲ್ವಾ ನಿಮ್ಗೆ CSO ಅಂದ್ರೆ? CSO ಹಾಗಂದ್ರೆ ಏನು ಅಂಕಲ್? ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಗಿದೆಯಪ್ಪ ಅಂತಂದ್ರೆ, ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂವೇ ಪಾತ್ರ ವಹಿಸೋದು ಬಹಳ ಮಹತ್ವದ್ದಾಗಿರುತ್ತೆ. ಜನ ತಮ್ಮ ವೋಟ್ ಹಾಕದ್ರಷ್ಟೇ ಸಾಲದು, ಜೊತೆಗೆ ಬಹಳಷ್ಟು ಜನ ವ್ಯಕ್ತಿಗತವಾಗಿ ಅಥವಾ ಸಂಘಟನೆ ಮಾಡಿಕೊಂಡು ಚುನಾವಣೆ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮದಲ್ಲಿ ತೊಡಕೊಂಡಿರ್ತಾರೆ. ಇದರಿಂದ ಚುನಾವಣಾ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡ್ತಾರೆ. ಇಂತಹ ಸಂಘಟನೆಗಳೇ CSO ಅಂದ್ರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಂತ. ಓ ಹಾಗಾ ಅಂಕಲ್. ಈ CSO ಪ್ರಜಾಪ್ರಭುತ್ವದ ವಿಕಾಸ, ಮಹಿಳಾ ಸಬಲೀಕರಣ, ದಿವ್ಯಾಂಗರಿಗೆ ನೆರವು ನೀಡೋದು, ಈ ತರದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಈ CSO ಜೊತೆಗೆ EMBಗಳು ಕೈ ಜೋಡಿಸಿ ಇಂತಹ ಕಠಿಣ ಕಾರ್ಯಕ್ರಮವನ್ನ ಸರಾಗವಾಗಿ ನಿಭಾಯಿಸೋ ಹಾಗೆ ಕೆಲಸ ಮಾಡುತ್ತವೆ. ಏನಂಕಲ್ ನೀವು CSO ಅಂತ ಹೇಳ್ತಾ ಹೇಳ್ತಾ ಈಗ EMB ಅಂತೇನೋ ಹೊಸ ಪದವನ್ನ ಇಲ್ಲಿ ತಂದ್ಬಿಟ್ರಲ್ಲ ಅಂಕಲ್. EMB ಅಂದ್ರೇನು? EMB ಬಗ್ಗೆ ಕಲ್ಪನಾ ಹೇಳ್ತಾಳೆ, ಹೇಳಮ್ಮ ಕಲ್ಪನಾ. ಇಲ್ ಕೇಳು ಭಾರತ್. ಯಾವುದೇ ಸಂಘಟನೆಗಳು ಅಥವಾ ಸಂಸ್ಥೆಗಳು ಚುನಾವಣೆ ಆಯೋಜಿಸುವಲ್ಲಿ ಮಹತ್ತರವಾದ ಪಾತ್ರವನ್ನ ನಿಭಾಯಿಸ್ತವೋ ಆ ಸಂಘಟನೆ ಅಥವಾ ಸಂಸ್ಥೆಗಳನ್ನ EMB ಅಂದ್ರೆ ಎಲೆಕ್ಟೋರಲ್ ಮ್ಯಾನೇಜ್ಮೆಂಟ್ ಬಾಡಿ ಅಂತ ಕರೀತಾರೆ. ಚುನಾವಣಾ ಆಯೋಗ, ಎಲೆಕ್ಷನ್ ಕೌನ್ಸಿಲ್ ಯೂನಿಟ್, ಎಲೆಕ್ಟೋರಲ್ ಬೋರ್ಡ್ಗಳು ಎಲ್ಲವೂ ಈ EMBಗೆನೆ ಸೇರಿದೆ. ಚುನಾವಣೆಗಳಿಗೆ ಸಂಬಂಧಿಸಿದ ಹಾಗೆ ಎಲ್ಲಾ ವ್ಯವಸ್ಥೆ ಮಾಡುವುದೇ ಇವುಗಳ ಮುಖ್ಯ ಜವಾಬ್ದಾರಿಯಾಗಿರುತ್ತೆ. ವಿವಿಧ ಲೋಕತಂತ್ರಗಳನ್ನ ಹೊಂದಿರೋ ದೇಶಗಳಲ್ಲಿ ಈ ಸಂಘಟನೆ ಅಥವಾ ಸಂಸ್ಥೆಗಳನ್ನ ಬೇರೆ ಬೇರೆ ಹೆಸರಿಂದ ಕರೆಯಲಾಗುತ್ತೆ. ಆದ್ರೆ ಅವುಗಳ ಕೆಲಸ ಮಾತ್ರ ಒಂದೇ, ಅದೇನಂದ್ರೆ ಚುನಾವಣೆ ನಡೆಸಲು ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡೋದು. ಹಾಗಾಗಿನೇ ಇವುಗಳಿಗೆ EMB ಅನ್ನೋ ಹೆಸರು. ಹಾಗಾದ್ರೆ ಈ EMBಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಕಲ್ಪನಾ? ಭಾರತಿ, ಮತದಾನಕ್ಕೆ ಅರ್ಹರ ಸಂಖ್ಯೆಯನ್ನು ಪತ್ತೆ ಹಚ್ಚೋದು EMBಯ ಮುಖ್ಯ ಕಾರ್ಯ. ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಜನ, ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳ ನೋಂದಣಿ, ಹಾಗೆಯೇ ಸಹಭಾಗಿತ್ವವನ್ನ ಸುನಿಶ್ಚಿತಗೊಳಿಸೋದ್ರ ಜೊತೆಗೆ ಚುನಾವಣೆ ನಡೆಸೋದು, ಮತಗಳ ಎಣಿಕೆ ನಿಯಮಕ್ಕನುಗುಣವಾಗಿ ನಿಷ್ಪಕ್ಷಪಾತವಾಗಿ ನಡೆಯುವಂತೆ ವ್ಯವಸ್ಥೆ ಮಾಡೋದು, ಈ ಎಲ್ಲವನ್ನು EMBಗಳೇ ನಿರ್ವಹಿಸೋದು. ದೇಶ್ ಕಲ್ಪನಾ, ಬಹಳ ಚೆನ್ನಾಗಿ ಅರ್ಥ ಮಾಡಿಸ್ತೇನೆ ನೋಡು. ಹೌದು, ಚೆನ್ನಾಗಿ ಅರ್ಥ ಆಯ್ತು. ಅಲ್ನೋಡಿ ಅಂಕಲ್, ಅಲ್ಲೊಂದು ಬೀದಿ ನಾಟಕ ನಡೀತಾ ಇದೆ ನೋಡಿ. ಎಷ್ಟೊಂದ್ ಜನ ಕಾಲೇಜು ಹುಡುಗರು ಹುಡುಗಿಯರು ಈ ನಾಟಕದ ಮೂಲಕ ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಹೋಗೋಣ. ನಡೆಯಮ್ಮ ಕಲ್ಪನಾ, ಭಾರತಿ, ಹೋಗೋಣ. ಬನ್ನಿ ಬನ್ನಿ ಬನ್ನಿ ಎಲ್ಲ ಹೋಗೋಣ. ಬನ್ನಿರೆಲ್ಲ ಬನ್ನಿ ಬನ್ನಿ ನಾಟಕ ನೋಡಿರಿ, ಬನ್ನಿರೆಲ್ಲ ಬನ್ನಿ ಬನ್ನಿ ನಾಟಕ ನೋಡಿರಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬಂದಾಗಿ ಬನ್ನಿರಿ ನಾಟಕ ನೋಡಿರಿ. ಬನ್ನಿರೆಲ್ಲ ಬನ್ನಿ ಬನ್ನಿ ನಾಟಕ ನೋಡಿರಿ, ಬನ್ನಿರೆಲ್ಲ ಬನ್ನಿ ಬನ್ನಿ ನಾಟಕ ನೋಡಿರಿ. ಏನ್ ಹರಿಯ, ಇವತ್ತು ನಿನ್ ಮಗಳ ಮದ್ವೆ ಅಲ್ವಾ? ಮನೆ ಅಂತೂ ಲಕ್ಕ ಲಕ್ಕ ಅಂತಿದೆ. ಹೌದಕ್ಕ, ಇನ್ನೇನ್ ಗಂಡಿನ ಕಡೆಯವ್ರ ಮೆರವಣಿಗೆ ಬರೋ ಹೊತ್ತಾಯ್ತು. ಆದ್ರೆ ಈ ಶಾಲಿನಿ ಒಂದೇ ಹಠ ಹಿಡ್ದು ಕೂತ್ ಬಿಟ್ಟಿದಳೆ. ಏನಂತೆ ಅವಳಿಗೆ, ಮೊದ್ಲು ಹೋಟ ಹಾಕಿ ಬಂದು ಆಮೇಲೆ ಮಂಟಪದಲ್ಲಿ ಕೂತ್ಕೊಳ್ತಾಳಂತೆ. ಏನ್ ಮಾಡೋದು ಹೇಳು, ಬೀಗರ್ ಮೆರವಣಿಗೆ ಮನೆ ಬಾಗಿಲು ಬರೋ ಹೊತ್ತಿನಲ್ಲಿ ಮದುವೆ ಹೆಣ್ಣು ಹೋಟ ಹಾಕ್ಬೇಕು ಅಂತ ಮನೆಯಿಂದ ಆಚೆ ಹೋಗೋದು ಅದೇನ್ ಚೆನ್ನಾಗಿರುತ್ತೆ ಹೇಳು. ಅತ್ಯಾಗ ತಲೆ ಕೆಡಿಸ್ಕೊತಿದ್ಯಾ? ತಡಿ, ಶಾಲಿನಿಗೆ ನಾನ್ ಬುದ್ಧಿ ಹೇಳ್ತೀನಿ. ಎಲ್ಲಿದ್ದಳು ಅವಳು? ಸದ್ಯ ನೀನಾದ್ರೂ ಅವಳಿಗೆ ಬುದ್ಧಿ ಹೇಳೋಕ್ಕ, ಗಾಡಿ ತರ್ಸು ಓಟ ಹಾಕಕ್ ಹೋಗ್ತೀನಿ ಅಂತ ರೆಡಿಯಾಗಿ ಕುಂತ್ ಬಿಟ್ಟಿದ್ದಾಳೆ. ಏ ಶಾಲಿನಿ, ಏ ಶಾಲಿನಿ, ಎಲ್ಲಿದ್ಯಾ? ಬಂದೆ ಬಂದೆ ಚಿಕ್ಕಮ್ಮ. ನೋಡ್ ಮಗಳೆ, ಮದ್ವೆ ದಿನ ಅದ್ರಲ್ಲೂ ಗಂಡಿನ ಕಡೆಯವರೆಲ್ಲ ಬಂದು ಬಾಗ್ಲಲ್ಲಿ ನಿಂತಿರುವಾಗ ನೀನು ಓಟ ಹಾಕಕ್ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದೀಯಂತೆ. ಅದ್ ಸರಿನಾ? ಸಮಯ ಸಂದರ್ಭ ನೋಡ್ಬೇಕಲ್ಲ ಶಾಲಿನಿ. ಒಂದ್ ಮಾತ್ ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ, ನಂಗೆ ನನ್ ಮನೆ ಕುಟುಂಬ ಎಷ್ಟು ಮುಖ್ಯನೋ ನಮ್ ದೇಶ ಪ್ರಜಾಪ್ರಭುತ್ವ ಅಷ್ಟೇ ಮುಖ್ಯ ನಂಗೆ. ನಂಗೆ ನಿನ್ ಮಾತ್ ಅರ್ಥ ಆಯ್ತು ಮಗಳೇ. ಆದ್ರೆ ಇವತ್ತು ನಿನ್ ಮದ್ವೆ ಅಲ್ವಾ, ಅದು ಅಲ್ದೆ ನೀನೊಬ್ಳು ಓಟ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಹಾ ನಷ್ಟವಾಗ್ಬಿಡುತ್ತೆ ಹೇಳು. ಇದು ನನ್ನೊಬ್ಳು ಓಟಿನ್ ಪ್ರಶ್ನೆ ಅಲ್ಲ ಆಂಟಿ. ನಾನ್ ಓಟ್ ಹಾಕಕ್ಕೆ ಹೋಗ್ಲಿಲ್ಲ ಅಂದ್ರೆ ಈ ಮನೆಯಲ್ಲಿ ಯಾರು ಹೋಗಲ್ಲ. ಅಲ್ ನೋಡಿ ಎಲ್ರು ಹೇಗೆ ಗಂಡಿನ ಕಡೆಯವ್ರಿಗೆ ಉಪಚಾರ ಮಾಡೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅಂತ. ಅದ್ರಲ್ಲಿ ಏನಿದೆ, ಬೀಗ್ರ ಉಪಚಾರ ಮಾಡ್ಲೇಬೇಕಲ್ವಾ? ನಿನ್ ಮುಂದಿನ ಜೀವನ ಅವ್ರ ಮನೇಲೆ ತಾನೇ ನಿನ್ ಕಳಿಯೋದು. ನಾನು ಇದನ್ನೇ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಂಟಿ. ಮದ್ವೆ ಆದ್ಮೇಲೆ ಹೇಗೆ ನನ್ನ ಭವಿಷ್ಯ ನನ್ನ ಅತ್ತೆ ಮನೆಯವರ ಮೇಲೆ ನಿರ್ಧಾರ ಆಗಿರುತ್ತೋ ಹಾಗೇನೆ ದೇಶದ ಭವಿಷ್ಯ ಮತದಾನ ಮಾಡೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಮತದಾನನೇ ನಾವು ಮಾಡೋ ದೇಶ ಸೇವೆ ಅಲ್ವಾ ಆಂಟಿ? ಆಯ್ತಾಯ್ತು, ಆದ್ರೆ ನೀನ್ ಈ ಮದ್ವೆ ಹೆಣ್ಣಿನ ಸಿಂಗಾರದಲ್ಲೇ ಓಟ್ ಹಾಕಕ್ಕೆ ಹೋಗ್ತೀಯಾ ಹೇಗೆ? ಅದ್ರಲ್ಲೇನಿದೆ ಆಂಟಿ, ಬಬ್ಲುಗೆ ಗಾಡಿ ತಗೊಂಡ್ ಬಾ ಅಂತ ಹೇಳ್ಬಿಡಿ, ನಾನಂತೂ ಓಟ್ ಹಾಕಕ್ ಹೋಗೋಳೆ. ಅಕ್ಕ, ಗಾಡಿ ರೆಡಿ ಇದೆ. ಅಷ್ಟೇ ಅಲ್ಲ, ನಾವೆಲ್ಲ ನಿನ್ ಜೊತೆನೆ ಬಂದು ಓಟ್ ಮಾಡ್ತೀವಿ. ಮೊದಲು ಮತದಾನ, ಆಮೇಲೆ ಬೀಗರ ಸ್ವಾಗತ ಉಪಚಾರ, ಆಮೇಲೆ ಮದ್ವೆ ಕೆಲ್ಸ, ಸರಿನಾ? ಹೌದೌದು, ನಾವೆಲ್ಲ ನಿನ್ ಜೊತೆ ಮತದಾನ ಕೇಂದ್ರದ ಕಡೆ ಬರ್ತೀವಿ. ಹಾ ಹಾ, ಹಾಗೆ ಮಾಡೋಣ ನಡಿ. ಹಾಗಾದ್ರೆ ಬೇಗ ಬೇಗ ನಡೀರಿ, ತಡ ಆದ್ರೆ ಇನ್ನೂ ಜಾಸ್ತಿ ಜನ ಸೇರ್ಬಿಡ್ತಾರೆ. ಹನಿ ಹನಿಯು ಹನಿಗೆ ಸೇರೆ ತಾನೇ ನದಿಯು ಹರಿವುದು, ಕಿರಣ ಕಿರಣ ಪಸರಿಸಿರೆ ಬನ್ನು ಜಗಕ್ಕೆ ಬೆಳಕು. ಹನಿ ಹನಿಯು ಹನಿಗೆ ಸೇರೆ ತಾನೇ ನದಿಯು ಹರಿವುದು, ಕಿರಣ ಕಿರಣ ಪಸರಿಸಿರೆ ಬನ್ನು ಜಗಕ್ಕೆ ಬೆಳಕು. ಬನ್ನಿ ಬನ್ನಿ ಸಾಗೋಣ ನಾವಿಂದು ಒಟ್ಟಿಗೆ, ನಮ್ಮ ಕರ್ತವ್ಯ ನಿಭಾಯಿಸೋಣ ಮತದಾನವ ಮಾಡೋಣ. ವಾವ್, ನೋಡಿದ್ರಾ, ದೇಶದ ಒಬ್ಬ ಮದುಮಗಳ ಧೈರ್ಯ ಮತ್ತೆ ಪ್ರಜಾಪ್ರಭುತ್ವದ ಬಗೆಗಿನ ನಿಷ್ಠೆಯಿಂದ ಈ ಸಂಭ್ರಮದಲ್ಲಿ ಅದೆಷ್ಟು ಜನ ಪಾಲ್ಗೊಳ್ಳುವ ಹಾಗಾಯ್ತು ಅಲ್ವೇ ಅಂಕಲ್? ಖಂಡಿತ ಖಂಡಿತ ನಿಜ ಭಾರತಿ. ಸಮಾಜದಲ್ಲಿ ಯಾವುದೇ ಬದಲಾವಣೆ ನಾವು ತರಬೇಕು ಅಂತಂದ್ರು ಅದಕ್ಕೆ ಸಂಕಲ್ಪ ಶಕ್ತಿ ಬೇಕೇ ಬೇಕು. ಜಿಮ್ಮೆದಾರ ಯಹಾ ಹರ ನಾಗರಿಕ ಕಿ ಯಹಿ ತೋ ಹೈ ಪಹಚಾನ್. ಅಪನೆ ವಿವೇಕ ಸೇ ಉಸೇ ಹಿ ಚುನೋಗೆ ಜಿಸ್ಮೇ ನಾ ಹೋ ಕೋಯಿ ಖೋ, ತಭಿ ತೋ ಬಢೇಗಾ ಯೇ ದೇವಾಸ್ ಹಮಾರಾ ಬಿನಾ ಕೋಯಿ ರೋಕ ಟೋಕ್, ಜಬ ನಿಕಲೋಗೆ ಔರ್ ದೋಗೇ ಅಪನಾ ಹೋ. ಭಾರತ್, ನಾವಿವತ್ತು CSO ಅಂದ್ರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಎಲೆಕ್ಷನ್ ಐಕಾನ್ಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತಮ್ಮನ್ನ ಗುರುತಿಸಿಕೊಂಡವರು ಜನಗಳ ಜೊತೆಗೆ ಬಹಳ ಸಹಜವಾಗಿ ಕನೆಕ್ಟ್ ಆಗ್ತಾರೆ ಅಲ್ವಾ? ನೀನ್ ಹೇಳಿ ನಿಜ ಭಾರತಿ. ಈ ಮತದಾರರನ್ನ ಪ್ರೇರೇಪಿಸಬಲ್ಲ ಇಂತಹ ಪ್ರಸಿದ್ಧ ವ್ಯಕ್ತಿಗಳನ್ನ ಭಾರತ ಚುನಾವಣಾ ಆಯೋಗ ರಾಷ್ಟ್ರ, ರಾಜ್ಯ ಮತ್ತು ಜಿಲ್ಲಾ ಸ್ತರಗಳಲ್ಲಿ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡುತ್ತೆ. ಬನ್ನಿ ಈಗ ಈ ನಮ್ಮ ಸೆಲೆಬ್ರಿಟಿ ಐಕಾನ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ದೋಸ್ತೋ, ಆಪ್ ಸಬ್ಕೋ ಮೇರಾ ಯಾನಿ ಪಂಕಜ್ ತ್ರಿಪಾಠಿ ಕಾ ಪ್ಯಾರ್ ಭರಾ ನಮಸ್ಕಾರ. ಆಯಿಯೇ ಮಿಲ್ಕರ್ ಸಂಕಲ್ಪ ಲೇ ಕಿ ಮತದಾನ ಕೆ ಮಾಧ್ಯಮ ಸೇ ಅಪ್ನಿ ಭೂಮಿಕಾ ಕಾ ನಿರ್ವಹನ್ ಕರ್ನೆ ಮೇ ಹಮ್ ಕಭಿ ಪೀಚೆ ನಹೀ ಹಟೆಂಗೆ. ನಾ ಸಿರ್ಫ್ ಸ್ವಯಂ ಮತದಾತಾ ಕೆ ರೂಪ ಮೇ ಅಪ್ನಿ ಜಿಮ್ಮೇದಾರಿ ಕೋ ನಿಭಾಯೆಂಗೆ, ಬಲ್ಕಿ ಇಸ್ ಅಲಖ್ ಕೋ ಯಥಾ ಸಂಭವ ಜಲಾಯೆ ರಖನೆ ಕಾ ಪ್ರಯತ್ನ ಭೀ ಕರೆಂಗೆ. ಲೋಕತಂತ್ರ ಮೇ ಭಾಗಿದಾರಿ, ವೋಟ್ ಹಮಾರಿ ಜಿಮ್ಮೇದಾರಿ. ನಮಸ್ಕಾರ. ಭಾರತ್ ಭಾರತಿ, ಈಗ ಈ ಸೆಲೆಬ್ರಿಟಿ ಐಕಾನ್ಗಳ ಬಗ್ಗೆ ನಾನು ಇನ್ನ ಒಂದೆರಡು ವಿಷಯ ಹೇಳಲಾ? ಏನ್ ವಿಷಯ ಅಂಕಲ್? ನೋಡಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೆಸರುವಾಸಿ ಆಗಿದ್ದಾನೆ ಅಂತಂದ್ರೆ ಅವನ ಜವಾಬ್ದಾರಿ ಸಹ ಹೆಚ್ಚಾಗಿ ಇರುತ್ತೆ. ಹೌದು, ಚುನಾವಣಾ ಆಯೋಗದ ಜೊತೆಗೆ ಕೈಜೋಡಿಸಿದ ಈ ಸೆಲೆಬ್ರಿಟಿ ಐಕನ್ಗಳು ತಮ್ಮ ನಿಯೋಜನೆಯ ಅವಧಿನಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಲಿ ಅಥವಾ ಅದರ ವಿಚಾರಧಾರೆಗಳಾಗಲಿ ಇಲ್ಲ ಯಾವುದೇ ಅಭ್ಯರ್ಥಿಯ ಜೊತೆ ತಮ್ಮನ್ನ ತಾವು ಗುರುತಿಸಿಕೊಳ್ಳೋ ಹಾಗೆ ಇಲ್ಲ. ಮತ್ತೆ ಯಾವುದೇ ರಾಜಕೀಯ ಪ್ರೇರಿತ ಭಾಷಣ ಮಾಡೋದಾಗ್ಲಿ ಅಥವಾ ಲೇಖನ ಬರೆಯೋದಾಗ್ಲಿ ಇಲ್ಲ ಪ್ರದರ್ಶನ ನೀಡೋದಾಗ್ಲಿ ಈ ತರದ್ದು ಎಲ್ಲದರಿಂದ ದೂರ ಉಳಿಬೇಕಾಗತ್ತೆ, ಅದನ್ನ ಅಭಿವ್ಯಕ್ತಿಸುವಿಕೆಯಿಂದ ದೂರ ಉಳಿಬೇಕು. ಅಷ್ಟೇ ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ರ್ಯಾಲಿ ಸಭೆ ಸಮಾರಂಭಗಳಲ್ಲಿ ಅವರು ಭಾಗವಹಿಸೋ ಹಾಗಿಲ್ಲ. ಈ ಚುನಾವಣಾ ಆಯೋಗದಿಂದ ನಿಯೋಜಿತರಾದ ಈ ಸೆಲೆಬ್ರಿಟಿ ಐಕಾನ್ಗಳು ತಮ್ಮ ನಿಯುಕ್ತಿಯ ಅವಧಿನಲ್ಲಿ ಮತದಾರರ ಜಾಗೃತಿ, ಚುನಾವಣಾ ಆಯೋಗದ ಪ್ರಚಾರ ಕಾರ್ಯ, ಅವುಗಳ ಸಮ್ಮೇಳನಗಳು, ವಿಚಾರಗೋಷ್ಠಿಗಳು ಇವುಗಳಲ್ಲಿ ಚುನಾವಣಾ ಆಯೋಗದ ಪರವಾಗಿ ಪ್ರೇರಕ ಶಕ್ತಿಯ ಪಾತ್ರ ವಹಿಸಬೇಕು ಅನ್ನೋದು ಚುನಾವಣಾ ಆಯೋಗದ ಅಪೇಕ್ಷೆ. ಅದಕ್ಕೋಸ್ಕರ ಅವರಿಂದ ಒಂದು ಒಪ್ಪಿಗೆ ಪತ್ರನೂ ಪಡೆದಿರುತ್ತಾರೆ. ಅಂಕಲ್, ನಿಮ್ ಮಾತು ಕೇಳ್ತಾ ಕೇಳ್ತಾ ಟೈಮ್ ಸರಿದಿದ್ದೇ ಗೊತ್ತಾಗ್ಲಿಲ್ಲ ನೋಡಿ. ನಿಜ ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಕಳೆದ ವಾರ